ಸೊ ಅದ್ರ ಬಗ್ಗೆ ಬೇಡ, ನೀವು ರೇಡಿಯೋ ಸೆಟ್ ದೂರ ಇಟ್ಟು ಅಥವಾ ಬಂದ್ ಮಾಡ್ರಿ, ನೀವು ಮಾತಾಡಿ. ಹಾ ಕೇಳಿ, ಈಗ ಸರ್ಕಾರ ಹೌದು ಸರ್ಕಾರ ಒಲವು ಕೊಟ್ಟೆ ಕೊಡ್ತದೆ, ಅದರಿಂದ ರೈತರಿಗೆ ಪ್ರಯೋಜನ ಸಿಗ್ಲಿ ಅಂತ. ಈಗ ನಿಮ್ಗೆ ಗುಣಮಟ್ಟದ ಆಹಾರ ಬೇಕಲ್ಲ ನಿಮ್ಗೆ, ಅದಕ್ಕಾಗಿ ಸಾವಯವ ಕೃಷಿ ಆಹಾರ ಮಾಡ್ಬೇಕು ನೀವು ಬೇಕು ಅಂತ. ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೇದ್ರಿ. ಹಾ ಪ್ರಶ್ನೆ ಕೇಳಿ ನಿಮ್ದ. ಈಗ ಸಾವಯವ ಕೃಷಿ ಬಗ್ಗೆ ನಮ್ಗೆ ಕೃಷಿ ಜಮೀನು ಹಾಕ್ಬೇಕ್ರಿ, ಅದು 2 ಕೋಟಿ ಬಂಡವಾಳ. ಅದಕ್ಕೆ ನಿಮ್ಗೆ ಸಂಬಂಧ ಇಲ್ಲ, ನೀವೀಗೆ ಮೇಡಮ್ ಅವರು ಸಾವಯವ ಕೃಷಿ ಬಗ್ಗೆ ಹೇಳ್ತಾ ಇದ್ದಾರೆ, ನೀವು ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ನೀವು ಕೇಳ್ತಾ ಇರೋದು ಕೇಳಬೇಕಾದದ್ದು ಗೋವರ್ನರ್ ಸರಿಗೆ, ಅದನ್ನೇ ಉತ್ತರ ಹೇಳ್ತೇವೆ ನಾವು ಮುಂದೆ. ನಾವು ಹೇಳ್ತೇವೆ, ನೀವು ಫೋನ್ ಇದ್ ಮಾಡ್ರಿ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ಏನ ತಗೋತೇವೆ. ಹಲೋ ನಮಸ್ತೆ ಸರ್. ನಮಸ್ಕಾರ, ಹೆಸರೇಳಿ ಸರ್ ಎಲ್ಲಿಂದ? ಇದು ಹನುಮಂತಾಪುರ ಜಗೋಲ್ ತಾಲೂಕ್ ದಾವಣಗೆರೆ ಜಿಲ್ಲೆಯಿಂದ ಸರ್. ಹೊನ್ನೂರಲ್ಲಿ ಅಂತ ಕೇಳಿ, ಹೊನ್ನೂರಲ್ಲಿ ಅವರೇ ಸರ್. ಇದು ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡ್ತೀರಲ್ಲ ಸರ್? ಹೌದು. ಇದಕ್ಕೆ ಏನು ತರಬೇತಿ ರೈತರಿಗೆ ಮನ ಮುಟ್ಟುವಂತೆ ಯಾವ ಯಾವ ಯಾವ ಕ್ರಮ ಕೈಗೊಂಡಿದೆ ಅಂತ ನನ್ನ ಪ್ರಶ್ನೆ. ಆಯ್ತು, ಹೇಳ್ತಾರೆ, ಕೇಳಿ ನಿಮ್ ಪ್ರಶ್ನೆಗೆ ಉತ್ತರನ ಸರ್. ಈಗ ಸಾವಯವ ಕೃಷಿ ನೈಸರ್ಗಿಕ ಕೃಷಿ ಬಗ್ಗೆ ತರಬೇತಿ ಪಟ್ಟಗೆ ಕಲಿತಾರಲ್ಲ ಈಗ ನೈಸರ್ಗಿಕ, ನಾನು ಈಗಲೇ ಹೇಳಿದಂಗೆ ಸರ್, ನೈಸರ್ಗಿಕ ಕೃಷಿ ಇದು ಒಂದು ಹೊಸ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಈಗ 6 ತಿಂಗಳು ಹಿಂದೆಯಿಂದ ಸ್ಟಾರ್ಟ್ ಮಾಡಿದೀವಿ. ಪ್ರತಿಯೊಂದು ಇದು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ನನ್ ಗುಚ್ಛ ಮಾದರಿಯಲ್ಲಿ ಮಾಡುವಂತಹ ಒಂದು ಕಾರ್ಯಕ್ರಮ, ಅದರಲ್ಲಿ ಸಾಕಷ್ಟು ತರಬೇತಿಗಳನ್ನು ಆಯೋಜನೆ ಮಾಡಿದ್ದಾರೆ ಸರ್. ಅದಲ್ಲದೆ ಈಗ ಇನ್ನು ಕಂಟಿನ್ಯೂಸ್ ಪ್ರೋಗ್ರಾಮ್ ಅದು ಮಾಡ್ತಾ ಇದೀವಿ. ಇದಕ್ಕೆ ಒಂದು ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯದ ಒಂದು ತರಬೇತಿ ಸಂಸ್ಥೆಯಾಗಿ ಒಂದು ಆಯ್ಕೆ ಮಾಡಿದ್ದಾರೆ. ಅಲ್ಲಿ ಪ್ರತಿಯೊಂದು ನಮ್ಮ ರಾಜ್ಯದ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲೂ ಒಂದು ಕೃಷಿ ಯೂನಿಟ್ ಇದೆ. ನಾವು ರೀಜನಲ್ ಸೆಂಟರ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತೀವಿ. ಸೊ ಅವ್ರ ಮುಖಾಂತರ ತರಬೇತಿನ ಎಲ್ಲಾ ಕಡೆನೂ ಎಲ್ಲಾ ಕಡೆ ರೈತರಿಗೂ ಕೊಡ್ತಾ ಇದ್ದಾವೆ. ಇದು ಯಾರು ಸಂಪರ್ಕ ಮಾಡಬೇಕು ಈಗ ಸ್ಥಳೀಯವಾಗಿ? ದಾವಣಗೆರೆಯಲ್ಲಿ ಕೃಷಿ ಇಲಾಖೆಯಲ್ಲಿ ಸಂಪರ್ಕ ಮಾಡಿದ್ರು ಆಯ್ತು ಸರ್, ಬಿಕಾಸ್ ಆಗಿಂದಾಗಿ ಇದು ತರಬೇತಿ ಕಾರ್ಯಕ್ರಮ ನಡೀತಾ ಇರುತ್ತೆ. ನೇರವಾಗಿ ಧಾರವಾಡದ ಅಕ್ಕಪಕ್ಕದಲ್ಲಿರುವವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಸಂಪರ್ಕ ಮಾಡಿದ್ರು ಆಯ್ತು. ಇಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಕೊಡ್ತಾ ಇದೀವಿ. ಸಾಕಷ್ಟು ತಾಂತ್ರಿಕ ಮಾಹಿತಿಗಳನ್ನು ಅವರು ಹೊರಗೆ ತಂದಿದ್ದಾರೆ ನಮ್ಮ ಧಾರವಾಡ ವಿಶ್ವವಿದ್ಯಾಲಯಗಳು. ಅದೆಲ್ಲ ನಾವು ರೈತರಿಗೆ ಎಲ್ಲ ಏನು ಪೋಸ್ಟರ್ ಇರ್ಬೋದು, ಲೀಫ್ಲೆಟ್ ಇರ್ಬೋದು, ಆ ತರ ಪ್ರಚಾರ ಪಡಿಸ್ತಾ ಇದೀವಿ ಸರ್. ಅದು ಬಿಟ್ಟು ಈ ಸರ್ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲೂ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ಅದಕ್ಕಾಗಿ ಚಿಂತೆ ಬೇಡ, ನಿಮ್ಗೆ ಅಲ್ಲಿ ನಿಮ್ಗೆ ತರಬೇತಿ ಕೂಡ ಸಿಗುತ್ತೆ. ಅವರು ಸ್ಥಳೀಯ ಇದು ರಾಜ್ಯ ಸರ್ಕಾರ ಕೂಡ ಸಂಪರ್ಕ ಮಾಡಿದ್ರೆ ಆಯ್ತು ಈ ತರ ತರಬೇತಿ. ಆಯ್ತು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡ್ತೇವೆ ನಾವು. ಆಗ್ಲೇ ನಾವು ಒಬ್ರು ಪ್ರಶ್ನೆ ಕೇಳಿದ್ರು ತಿಕೋಟಾದಿಂದ, ತಳವಾರ ಅಂತ. ಕೃಷಿ ಮೂಲಭೂತ ಸೌಕರ್ಯ ನಿಧಿ ಸಂಕ್ಷಿಪ್ತವಾಗಿ ಜನಾರ್ದನ್ ಸರ್ ಅವರೇ ಸ್ವಲ್ಪ ಮಾಹಿತಿ ಮಾಡಿಕೊಡಿ, ಯಾವ ರೈತರು ಯಾವ ತರ ಇದರದ್ದು ಪ್ರಯೋಜನ ಪಡ್ಕೋಬೇಕಂತ. ಸರಿ, ಕೃಷಿ ಮೂಲಭೂತ ಸೌಕರ್ಯ ನಿಧಿ ಇದು ಕೇಂದ್ರ ಕೋಟಿ ಲೋನ್ಗೆ 9% ಬಡ್ಡಿಗಿನ್ನ ಜಾಸ್ತಿ ಬಡ್ಡಿ ಚಾರ್ಜ್ ಮಾಡಂಗಿಲ್ಲ ಯಾವುದೇ ಬ್ಯಾಂಕ್ ಆಗಿರ್ಬೋದು. ರಾಷ್ಟ್ರೀಕೃತ ಬ್ಯಾಂಕ್ ಆಗಿರ್ಬೋದು, ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಯಾವುದೇ ಬ್ಯಾಂಕ್ ಆಗಲಿ 9% ಮ್ಯಾಕ್ಸಿಮಮ್. ಅದರಲ್ಲಿ 3% ಇಂಟ್ರೆಸ್ಟ್ ಸಹಾಯಧನ ಸಿಗುತ್ತೆ 7 ವರ್ಷದವರೆಗೆ. ವಿನಾಯಿತಿ ಸಿಗ್ತದೆ, ವಿನಾಯಿತಿ ಸಿಗುತ್ತೆ. ಸೊ ಇದರಿಂದ ತುಂಬಾ ಅನುಕೂಲ ಆಗುತ್ತೆ. ಈಗ 2 ಕೋಟಿ ಲೋನ್ ತಗೊಳ್ಳೋರಿಗೆ 6 ಲಕ್ಷ ಸಹಾಯಧನ ಸಿಗುತ್ತೆ ವರ್ಷಕ್ಕೆ, ನೋಡಿ 3% ಆಗಿ. ಅದಲ್ದಲೆ ಈಗ ಬ್ಯಾಂಕ್ಗಳು ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಅದೆಲ್ಲ ಕೇಳ್ತಾರಲ್ಲ, ಅದನ್ನ ಅವಾಯ್ಡ್ ಮಾಡೋಕ್ಕೋಸ್ಕರ 2 ಕೋಟಿ ಲೋನ್ ವರೆಗೆ ಒಂದು CGTMSE ಖಾತರಿ ಯೋಜನೆ ಅಂತ ಒಂದು ಸೃಷ್ಟಿಸಿದ್ದಾರೆ. ಅದರಲ್ಲಿ ಬ್ಯಾಂಕ್ಗಳಿಗೆ ಈ ಖಾತರಿ ತಗೊಳ್ತಾರೆ, ಅದರ ಖಾತರಿ ಶುಲ್ಕವನ್ನು ಕೂಡ ಬ್ಯಾಂಕ್ನವರು ನಿಮ್ಮ ಅಕೌಂಟ್ಗೆ ಚಾರ್ಜ್ ಮಾಡ್ತಾರೆ, ಅದನ್ನ ಗೌರ್ಮೆಂಟ್ ನಿಮಗೆ ವಾಪಸ್ ಕೊಡುತ್ತೆ 7 ವರ್ಷದ ತನಕ. ಸೊ ಈ ತರ ಇದೆ. ಇದಲ್ದಲೆ ಯಾವುದೇ ರಾಜ್ಯ ಕೇಂದ್ರ ಸಬ್ಸಿಡಿ ಸ್ಕೀಮ್ ಏನಿದೆ ಅದು ಆ ಸ್ಕೀಮ್ ಅಲ್ಲಿರೋ ಅಪ್ಲಿಕೇಶನ್ಸ್ ಅನ್ನ ನೀವು AIF ಅಲ್ಲಿ ಹಾಕಿ ಈ 2ನೇ ಬೆನಿಫಿಟ್ ಆಗಿ ನೀವು ತಗೋಬಹುದು. ಓಕೆ ಓಕೆ, ಮುಂದೆ ಮತ್ತೆ ಚರ್ಚೆ ಮುಂದುವರಿಸೋಣ. ಈಗ ಒಂದು ಕರೆ ತೆಗೆದುಕೊಳ್ಳೋಣ. ಹೇಳಿ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಪ್ರಶಿಕಳಿ ಹೆಸರು ಹೇಳಿ ಎಲ್ಲಿಂದ? ಹಲೋ. ಹಾ ಹೇಳಿ. ಮಂದಿ ಗಂಟರಿಗೂ ನಂಜೂರು ಮಹೇಶ್ ನಾಯಕ ನಮಸ್ಕಾರಗಳು ಸರ್. ನಮಸ್ಕಾರ, ಕೇಳಿ ಪ್ರಶ್ನೆ ಕೇಳಿ. ಇವತ್ತು ಮೊದಲಿಗೆ ಬೆಂಗಳೂರು ಆಕಾಶವಾಣಿಗೆ ಕೃತಜ್ಞತೆಗಳು ಸರ್, ಯಾಕಂದ್ರೆ ಹಲವಾರು ಬಾರಿ ನಾವು ಕೇಳಿದ್ರು ಒತ್ತಾಯ ಮಾಡಿದ್ವಿ ಸಚಿವರನ್ನ ಕರೆಸಿಕೊಡಿ ಅಂತ. ಪ್ರಕಾರ ನಿನ್ನೆ ಮನೆಯನ್ನ ಕೊಟ್ಟು ದಿನೇಶ್ ಗುಂಡ್ರ ಅವರು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡಿಸ್ಕೊಟ್ರು. ಧನ್ಯವಾದಗಳು. ಅವರು ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಸರ್. ಓಕೆ. ಸರ್ ಈಗ ಒಂದು ಪ್ರಶ್ನೆ ಇದೆ. ರೆಡಿ ಸೆಟ್ ದೂರ ಇಡಿ. ರೆಡಿ ಸೆಟ್ ದೂರ ಇಡಿ. ಇದನ್ನ ಮಾತಾಡಿ. ಈಗ ಈ ಯೋಜನೆಯಲ್ಲಿ ಎಸ್ಟಿ ಎಸ್ಟಿ ದುರ್ಬಲ ವರ್ಗ, ಸಣ್ಣಗಾರರು, ರೈತ ಮಹಿಳೆಯರು, ಯುವ ಪ್ರತಿಭೆಗಳಿಗೆ ಉತ್ತೇಜನಕ್ಕೆ ಏನೇನು ಕ್ರಮ ಕೈಗೊಂಡಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ? ಇದು ಅಲ್ಲ, ಇದು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಅಂತ. ಇದರಲ್ಲಿ ಇದರಲ್ಲಿ ಯಾವ ತಾರತಮ್ಯವೂ ಇಲ್ಲ. ಮುಂದೆ ಬಂದವರಿಗೆ ಎಲ್ಲರಿಗೂ ಅವಕಾಶ, ಎಲ್ಲರಿಗೂ, ಎಲ್ಲರೂ ಸಕಲರಿಗೂ ಅವಕಾಶ, ಎಲ್ಲರಿಗೂ ಅವಕಾಶ ಇದೆ. ಕೃಷಿಕರಾದವರೇ, ಕೃಷಿಕರ ಅಲ್ಲಿದ್ದ ಇದರಲ್ಲಿ ಒಂದಂದ್ರೆ ನೀವು ಯಾವುದೇ ಸ್ಕೀಮ್ ಅಲ್ಲಿ ಕ್ಯಾಪಿಟಲ್ ಸಬ್ಸಿಡಿ ಅಥವಾ ಸಹಾಯಧನ ಪಡೆದಿದ್ದಲ್ಲಿ ಈ ಕೃಷಿ ಮೂಲಭೂತ ಸೌಕರ್ಯದಲ್ಲಿ ಅದೇ ಎರಡನೇ ಬೆನಿಫಿಟ್ ತರ ನೀವು ಅಪ್ಲಿಕೇಶನ್ ಹಾಕಿ ಅನುಮೋದನೆ ಪಡೆದುಕೊಂಡು ತಗೋಬಹುದು. ಅದು ಒಂದು ಬೆನಿಫಿಟ್. ಈಗಾಗಲೇ ಯಾವ್ದಾದ್ರು ಒಂದು ಲೋನ್ ತಗೊಂಡ್ರಪ್ಪ, ಹೌದು, ಅದ್ರ ಜೊತೆಗೆ ಈ ಲೋನ್ ಜೊತೆಗೆ ಅದು ಮರ್ಜಿ ಮಾಡಬಹುದು. ನೀವು ರಾಜ್ಯ ಸರ್ಕಾರದ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಸಬ್ಸಿಡಿ ಸ್ಕೀಮ್, 50% ಇರಬಹುದು, 80% ಇರಬಹುದು, ಸಬ್ಸಿಡಿ ಸ್ಕೀಮ್ ಅಲ್ಲಿ ತಗೊಂಡಿದ್ರೆ ಅದೇ ಅಪ್ಲಿಕೇಶನ್ ನಾವು AF ಅಲ್ಲಿ ಹಾಕಿ ನೀವು ಎರಡನೇ ಬೆನಿಫಿಟ್ ತಗೋಬಹುದು. ಅಲ್ಲ, ನೀವು ನಮ್ಮ ಏನು ನಿಮ್ಗೆ ಬಡ್ಡಿ ಸಹಾಯಧನ ಆಗ್ಲಿ, CGTMSE ಗ್ಯಾರಂಟಿ ಆಗ್ಲಿ 7 ವರ್ಷದವರೆಗೆ ದೊರಕುತ್ತದೆ. ಅದಲ್ಲದೆ ನೀವು ಏನಾದ್ರೂ ಲಾಂಗ್ ಟರ್ಮ್ 10 ವರ್ಷ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ನೀವು 10 ವರ್ಷ ರಿಪೇಮೆಂಟ್ ತಗೊಂಡ್ರು ಕೂಡ 7 ವರ್ಷ ತನಕ ಮಾತ್ರ ಬೆನಿಫಿಟ್ ಸಿಗುತ್ತೆ AF ಅಲ್ಲಿ. ಅಂದ್ರೆ ಕೃಷಿ ಮೂಲಭೂತ ಸೌಕರ್ಯದಡಿ ನಿಮ್ಗೆ ಬಡ್ಡಿ ಸಹಾಯಧನ ಆಗ್ಲಿ, CGTMSE ಗ್ಯಾರಂಟಿ ಫೀ ಆಗ್ಲಿ 7 ವರ್ಷ ತನಕ ಮಾತ್ರ ಸಿಗುತ್ತೆ. ಕರೆ ಮಾಡಿದ್ದೆ ಧನ್ಯವಾದಗಳು. ಮುಂದಿನ ಕಾರ್ಯ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ, ಕೇಳಿ ಪ್ರಶ್ನೆ. ಕಳಿ ಹೆಸರು ಹೇಳಿ ಎಲ್ಲಿಂದ? ಹಲೋ. ಹೆಸರು ಹೇಳಿ ಸರ್, ಎಲ್ಲಿಂದ? ನಮ್ಮ ಹೆಸರು ಸಿದ್ದಪ್ಪ ಕಣ್ಣ ಅಂತ ಹೇಳಿ ಸರ್. ಯಾವ್ದು? ಬಾದಾಮಿ ತಾಲೂಕ ಮುತ್ತಲಗಿರಿ ಸರ್. ರೆಡಿ ಸೆಟ್ ದೂರ ಇಟ್ಟು ಮಾತಾಡಿ. ಬಂದ್ ಮಾಡಿಬಿಟ್ಟಿದ್ದೀನಿ. ಆಯ್ತು, ಕೇಳಿ ಪ್ರಶ್ನೆನ. ಕೇಳಿ. ಈಗ ಕೃಷಿಗೆ, ವ್ಯವಸಾಯ ಕೃಷಿಗೆ ಒಂದು ಒತ್ತನ್ನು ಕೊಡ್ತಿರಲ್ಲ ಸರ್, ವ್ಯವಸಾಯ ಮಾಡಿ ಅಂತೇಳಿ. ಹೌದು. ಅದು ವಿಶ್ವವಿದ್ಯಾಲಯ ಅಲ್ಲೆಲ್ಲ ಬರ್ಲಿಕ್ಕೆ ಹೇಳ್ತೀರಿ ನೀವು? ಅದು ಕೇಳಿ ಸುಮ್ಮನೆ ಆಗ್ಬಿಡ್ತಾರ ಸರ್, ಅವ್ರದ್ದು ಹೆಸರು ಅದೆಲ್ಲ ನೋಂದಿಸ್ಕೊಳ್ಳಿಕ್ಕೆ. ಅದು ಕನೆಕ್ಟರ್ ಬಿಟ್ಟು ಒಳ್ಳೇದಲ್ಲ ಸರ್ ಗ್ರಾಮಕ್ಕೆಲ್ಲ. ಅಂದ್ರೆ ನೀವು ಕೇಳಕ್ ಹೋದಾಗ ಅವರು ಹಾರೈಕೆ ಉತ್ತರ ಕೊಡ್ತಾರಂತ? ಅಲ್ಲಲ್ಲ, ಆತರ ಅಲ್ಲ. ಈಗ ನೀವು ಎಲ್ಲ ಪ್ರಚಾರ ಮಾಡ್ತೀರಿ ಸರ್, ಅದು ಒಳ್ಳೇದೇ ಸರ್. ಆದ್ರೆ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಜನ ಬರ್ಲಿಕ್ಕೆ, ಹಳ್ಳಿಗಳಿಗೆ ನಿಮ್ಮ ಇಲಾಖೆಯಿಂದ ಜನ ಎಲ್ಲ ಬಿಟ್ರೆ ಒಳ್ಳೇದಂತ ನಂದು ಒಂದ್ ಅನ್ಸಿಕೆ ಸರ್. ಅಲ್ಲ, ಈಗ ಅವ್ರು ಕೃಷಿ ಇಲಾಖೆ ವತಿಯಿಂದ ತಾಲೂಕು ಎಲ್ಲ ತಾಲೂಕುಗಳಲ್ಲಿ ಕೃಷಿ ಅಧಿಕಾರಿಗಳು ಇರ್ತಾರೆ, ಅವ್ರ ಮೂಲಕ ಈ ಒಂದು ಯೋಜನೆ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ. ಅಥವಾ ಕೃಷಿ ವಿಶ್ವವಿದ್ಯಾಲಯ ಎಲ್ಲೆಲ್ಲಿ ಇರುತ್ತಲ್ಲ ಅಲ್ಲಿ ಸಿಗುತ್ತೆ ನಿಮ್ಗೆ, ಕೃಷಿ ಕಾಲೇಜ್ಗಳೇ ಇದ್ದಲ್ವಾ, ಅದು ಸರ್ಕಾರನೇ. ಅದು ತರಬೇತಿ ಕಾರ್ಯಕ್ರಮ ಎಲ್ಲ ಸಾವಯವ ಕೃಷಿ ಬಗ್ಗೆ ಈಗ ಹೇಳಿದ್ರಲ್ಲ ಮೇಡಮ್. ಅಲ್ಲ, ಮನೆ ಮನೆಗೆ ಅಡ್ಡಾಡಿ ಕೇಳ್ಬೇಕಂತ ನಮ್ದು ಅನ್ಸಿಕೆ ಸರ್. ಅವ್ರ ನಂಬರ್ ಅಂದ್ರೆ ಮತ್ತಷ್ಟು ಜಾಸ್ತಿ ಅವ್ರಿಗೆ ಒಂದ್ ಇದು ಕೊಟ್ಟಂಗೆ ಆಗತ್ತಲ್ಲ. ಕೇಳಿ ಕೇಳಿ ಕೇಳಿ, ಮೇಡಮ್ ಹೇಳ್ತಾರೆ. ಮೇಡಮ್ ಹೇಳಿ. ಈಗ ನೈಸರ್ಗಿಕ ಕೃಷಿ ಮಾತಾಡಿ ಸರ್. ಕೇಳ್ತಾ ಇದಾರ? ಹೇಳ್ತಾ ಇದಾರ ಮೇಡಮ್ ಹೇಳಿ. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ ನೇರ ಪ್ರಸಾರ. ನಮಸ್ಕಾರ, ಕೇಳಿ ಪ್ರಶ್ನೆ ಕೇಳಿ, ಜಲ್ದಿ ಕೇಳಿ. ಇರ್ಲಿ ಇರ್ಲಿ, ಪ್ರಶ್ನೆ ಕೇಳಕ್ ಏನಾಗಿದೆ? ಹೌದು, ಗಾರ್ಡನ್ ಮಾಡಬಹುದು ಅಂತ ಹೇಳ್ತಾರೆ. ಕೃಷಿ ಮೂಲಭೂತ ಸೌಕರ್ಯ ನಿಧಿ ಬಳಸ್ಕೊಂಡ? ಅಲ್ಲ ಅಲ್ಲ, ನೀವು ಎಲ್ಲಿ ಗಾರ್ಡನ್ ಮಾಡ್ಬೇಕಂತ ಇದ್ದೀರಿ? ಹಲೋ, ಹಾರ್ಟಿಕಲ್ಚರ್ ಸಿಟಿ ಇರ್ತದೆ ಸರ್. ಜಾಗ ಅದರಿ ತಪ್ಪಲ್ ಪಲ್ಯ ಬ್ಲೈಂಡ್ ಇದೀನಿ, ಎಂಎ ಮಾಡ್ಕೊಂಡಿದ್ದೀನಿ, ಎಂಎ ಆಗಿದೆ, ಇಷ್ಟು ಬಿಟ್ಟು ಇಷ್ಟು ಆಗಿದೆ. ಅಗ್ರಿಕಲ್ಚರ್ ಏನೋ ಒಂದ್ ಇಂಟ್ರೆಸ್ಟ್ ಸ್ವಲ್ಪ ಟೈಮ್ ಹೋಗ್ಬೇಕಂತ ಹೇಳಿ ಮಾಡ್ಬೇಕಂತ ಬಂದಿದ್ದಾರೆ. ಕೆಮಿಕಲ್ ಗೊಬ್ಬರ ಹಾಕಬೇಕಂದ್ರೆ ಸರ್ ಒಂದೇ ನಡೆಯಂಗಿರ್ತಾರೆ. ಅಲ್ಲ ನೀವು ಪ್ರಶ್ನೆ ಏನು, ಅಲ್ಲ ನಿಮ್ದು ಏರಿಯಾ ತುಂಬಾ ಕಡಿಮೆ ಇದೆ, ಅದರಲ್ಲಿ ಗಾರ್ಡನ್ ಮಾಡ್ಬೇಕಂದ್ರೆ ನೀವು ಗ್ರೀನ್ ಹೌಸ್ ಗ್ರೀನ್ ಹೌಸ್ ಅಥವಾ ಪಾಲಿ ಹೌಸ್ ಹಾಕಿ ಮಾಡಬಹುದು. ನೀವೇನು ಬೆಳಿಬೇಕು ಅಂತ ಇದ್ರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಏರಿಯಾ ಇದೆ? ಎಷ್ಟು ಏರಿಯಾ ಇದೆ? ತಪ್ಪಲ್ ಪಲ್ಯ ಸರ್, ತಪ್ಪಲ್ ಪಲ್ಯ ಸೊಪ್ಪು ಅಲ್ಲ. ನಿಮ್ದು ಒಂದು ಏರಿಯಾ ಎಷ್ಟಿದೆ ಅದ್ರ ಮೇಲೆ ಜಾಗ ಎಷ್ಟಿದೆ? ನಿಮ್ದು ಇಂಟು ಇದೆ, ಎಷ್ಟು ಎಕರೆ ಇದೆ ಜಾಗ? ನಾನು ನೋಡಿ ಸರ್ ಮಾತ್ರ ಬಹಳ ಸಣ್ಣದು ಹೇಳಿ ಎಷ್ಟು ಗುಂಟೆನಾ ಹೆಂಗೆ? ಐಡಿಯಾ ಇಲ್ಲ ಸರ್. ಧನ್ಯವಾದಗಳು. ನಿಮ್ದು ಏರಿಯಾ ತುಂಬಾ ಕಡಿಮೆ ಇದೆ ಅಂದ್ರೆ ನೀವು ವರ್ಟಿಕಲ್ ಫಾರ್ಮಿಂಗ್ ಅಂತ ಇದೆ, ಅದು ಮಾಡಿ ಬಹುಮಾಡಿ. ನಿಮ್ದು ಬಹುಮಾ ನಿಮ್ದು ಮಹಡಿ ಕಟ್ಟಡ ಇರ್ತದಲ್ಲ, ಆ ಕಟ್ಟಡದ ಅಂಚಿಗೆ ನೀವು ಕಟ್ಟಡದ ಅಂಚಿಗೆ ಎಫ್ಸ್ರಿ ಅಂತ ಹೇಳ್ತಾರೆ. ಹೌದು. ಹಲೋ ಹಲೋ ಕೃಷಿರಂಗ, ಹೆಸರು ಹೇಳಿ. ಹಲೋ ಸರ್, ಕೃಷಿರಂಗ, ಬೆಂಗಳೂರು ಆಕಾಶವಾಣಿ. ಹೌದು, ಪ್ರಶ್ನೆ ಕೇಳಿ. ಬೆಂಗಳೂರು ಎಲ್ಲ ರಾಜ್ಯದಾದ್ಯಂತ ಎಲ್ಲ ಆಕಾಶವಾಣಿ ಕೇಂದ್ರಗಳ ಮೂಲಕ ಇದು ಪ್ರಸಾರ ಆಗ್ತಾ ಇದೆ. ಕೇಳಿ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನಂದ್ರೆ, ನೋಡಿ ಸರ್, ಈಗ ನಾವು ಮಾಡಿದ್ವಿ ಮನೆ ಸುಟ್ಟು ಹೋದ್ಮೇಲೆ ಬಾವಿ ದೊಡ್ಡದಾಗ ಆಗ್ತದೆ, ಯಾಕಂದ್ರೆ ಸರ್ಕಾರದಿಂದ ಎಲ್ಲಾ. ಅಲ್ಲ ನೀವು ರೇಡಿಯೋ ಸೆಟ್ ದೂರ ಇಡಿ, ಪ್ರಶ್ನೆನ ಸ್ಪಷ್ಟವಾಗಿ ಕೇಳಿ. ನೀವು ಒಗಟಲ್ಲೇ ಹೇಳಬೇಡ ದಯವಿಟ್ಟು. ಬೇರೆ ಪ್ರಶ್ನೆ ಕೇಳಿ. ಏನಂತ ಬೇರೆಯವ್ರು ಕೇಳ್ತಾರೆ, ಸಮಯ ಇಲ್ಲ, ದಯವಿಟ್ಟು ಕೇಳಿ ಜಲ್ದಿ. ಸಾವಯವ ಅಂದ್ರೆ ಇದು ಕಾಡು ಸೊಪ್ಪು ಮತ್ತೆ ನಮ್ಮ ಹಟ್ಟಿ ಗೊಬ್ಬರ ಇದ್ದದು, ಇದೆಲ್ಲ ಯುವಜನರು ನಾಶ ಆಗಿದೆ. ಅಂಡ ಸಲ್ಪಾಣ ಅದು ಇದು ಎಲ್ಲ ಬಳಸ್ತಾ ಇದ್ದಾರೆ ಕೃಷಿಗಾಗಿ, ಎಲ್ಲ ಬೆಳೆ ಜಾಸ್ತಿ ಕೊಡ್ಬೇಕಂತ. ನಮ್ಮ ಪ್ರಶ್ನೆ ಸಾವಯವದಲ್ಲೇ ಲಾಭ ಪಡ್ಕೊಳ್ಬೇಕಂತ ನಮ್ದು ಆಸೆ. ಅಷ್ಟೇ ಪ್ರಶ್ನೆ. ಅಷ್ಟೇನಾ? ಸಾವಯವ ಕೃಷಿ ಮಾಡ್ಬೇಕಂತ ಆಯ್ತು ಹೇಳ್ತಾ ಇದ್ದಾರೆ, ಅದೇ ಉತ್ತರನ ಮೇಡಮ್ ಇನ್ನೊಮ್ಮೆ ಹೇಳ್ಬಿಡಿ. ಇದು ಮನೆ ಸುಟ್ಟು ಹೋದ್ಮೇಲೆ ನಾವು ಬಾವಿ ತೋಡ್ದಾಗ ಆಗ್ತ ಅಂತ ಅಷ್ಟೇ ಹೇಳಿ. ಗಾರೆ ಮಾತು. ಆಯ್ತು. ಸಾವಯವ ಕೃಷಿ ಮಾಡಿ ನೀವು, ಆಗ್ತದೆ. ಅದಕ್ಕೆ ತರಬೇತಿ ಎಲ್ಲ ಕೊಡ್ತಾರೆ ಅಲ್ಲಿ ಅಲ್ಲಿ ಕೃಷಿ ಇಲಾಖೆ ವತಿಯಿಂದ ಮಾಹಿತಿ ಸಿಗುತ್ತೆ. ತಮ್ಮ ಅಲ್ಲಿ ಕೃಷಿ ಕಾಲೇಜು ವಿಶ್ವವಿದ್ಯಾಲಯ ಅಲ್ಲೆಲ್ಲ ಹೋದ್ರೆ ನಿಮ್ಗೆ ಮಾಹಿತಿ ಸಿಗ್ತದೆ ಅಂತ ಈಗಾಗಲೇ ಹೇಳಿದ್ದಾರೆ. ಕರಿಮಾಣಕ್ಕೆ ಧನ್ಯವಾದಗಳು. ಕನೆಯ ಕರೆ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮ್ಕಿಂದ ಅಂಪಣ್ಣ ಅಂತ. ಕೇಳಿ ಅಂಪಣ್ಣವರು, ಬೇಗನೆ ಕೇಳಿ, ಸಂಕ್ಷಿಪ್ತ. ಹೋದ ವರ್ಷ ಗೋಡಂಬಿ ಹಾಕಿದ್ದಾನೆ ಸರ್, ನಾನು ಗೋಬರ್ ಗ್ಯಾಸ್ ಮಾಡಿದಾನೆ, ಅದು ಚಿಕನ್ ವೇಸ್ಟ್ ಇಂದ ಮಾಡೋದು ಗೋಬರ್ ಗ್ಯಾಸ್, ಅದನ್ನ ಗಿಡಗಳಿಗೆ ಹಾಕ್ತದಾನೆ, ಅದು ಎಷ್ಟು ಯಾವ ಪ್ರಮಾಣದಲ್ಲಿ ಹಾಕ್ಬೋದು ಅಂತ ಕೇಳಿ. ನೀವು ಅದೇ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರನ್ನು ಭೇಟಿ ಮಾಡಿ ಉತ್ತರ ಕೊಡ್ತಾರೆ. ಕೃಷಿ ಅಧಿಕಾರಿ ಹಾಕಿದಾನೆ ಅಲ್ಲೇ ಕೃಷಿ, ನಿಮ್ ದಾವಣಗೆರೆ ಕೃಷಿ ಇಲಾಖೆ ಇದೆಯಲ್ಲ ಅಲ್ಲಿ ಭೇಟಿ ಮಾಡಿ. ಕರೆ ಮಾಡಿದ್ಕೆ ಧನ್ಯವಾದಗಳು ಹಂಪಣ್ಣವರೆ. ಕೇಳಿದ್ರೆ ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಇವತ್ತು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಏನಂದ್ರೆ ಸಾವಯವ ಕೃಷಿ ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಇದಾಗಿತ್ತು. ಅನೇಕ ಕೇಳುಗರು ಕರೆ ಮಾಡಿದ್ರು. ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತು ನಮ್ಮ ಜೊತೆಗೆ ಶ್ರೀಮತಿ ಅನುರಾಧ ಮೇಡಮ್ ಅವರು, ಜಂಟಿ ಕೃಷಿ ನಿರ್ದೇಶಕಿ ಯೋಜನಾ ವಿಭಾಗದವರು ಮತ್ತು ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯ ಆರ್ಥಿಕ ಸಲಹೆಗಾರರಾದ ಶ್ರೀ ಎಚ್ ಎಲ್ ಗೋವರ್ಧನ ಇಬ್ಬರಿಗೂ ಕೂಡ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರು ವತಿಯಿಂದ ತಮಗೆ ಮತ್ತೆ ಎಲ್ಲ ಆಕಾಶವಾಣಿ ಕೇಂದ್ರಗಳ ವತಿಯಿಂದ ನಮಸ್ಕಾರ, ಧನ್ಯವಾದಗಳು. ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ, ಇನ್ನೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.

ಅಲ್ಲನ ಪೂಜೆ ಮಾಡ್ಯಾರನ ಚಂದ ಅಲ್ಲನ ಪೂಜೆ ಮಾಡ್ಯಾರನ ಚಂದ ಪೂಜೆ ಮಾಡ್ಯಾರನ ಚಂದ ಪೂಜೆ ಮಾಡ್ಯಾರನ ಚಂದ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ ಈಟಲ್ಲನ ಪೂಜೆ ಮಾಡ್ಯಾರನ ಚಂದ ಹರಿಚಂದ್ರ ಬಳಿಯ ಏನ ಕೋಲ ಹರಿಚಂದ್ರ ಬಳಿಯ ಏನ ಕೋಲ ಹರಿಚಂದ್ರ ಬಳಿಯ ಏನ ಕೋಲ ಹರಿಚಂದ್ರ ಬಳಿಯ ಏನ ಕೋಲ ಕೋಲ